ಚೈತ್ರ ವೈಶಾಖ ಮಾಸ, ವಸಂತ ಋತು. ಆರೋಗ್ಯ ಅಭಿಯಾನ. ನನ್ನ ತಂದೆಯ ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು, ಹಾಗಾಗಿ ನಾದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಾರ್ವಜನಿಕರ ಉತ್ತಮ ಆರೋಗ್ಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳ 4 ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹೊನೆ ಕಾ ಖತರಾ ಭೀ ಕೈ ಗುಣ ಬಢ್ ಜಾತಾ ಹೈ. ತಂಬಾಕು ಸೆ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರೆ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಮುಖದಲ್ಲಿ ಮೊಡವೆಯ ಸೈ ಬಾಲ್. ಎಚ್ಚರವಿರ, ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಪಬ್ಲಿಕ್ ಅಲ್ಲಿ ಬೇಡ, ಅಲ್ಲಿ ಬೇಡ, ರೈಲ್ವೆ ಸ್ಟೇಷನ್ ಬೇಡ, ಮಾಲ್ಗಳಲ್ಲಿ ಬೇಡ, ಏರ್ಪೋರ್ಟ್ ಅಲ್ಲೂ ಬೇಡ. ಬೆಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಹಾಲೆಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ, ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾ ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್. 8 7 1 7 2 4 8 4 8 ಅಥವಾ ವಿಸಿಟ್ ಮಾಡಿ www.cancermiraj.com. ಸುಂದರ ಕಾಲ, ಜೀರ್ಣಶಕ್ತಿ ಕಡಿಮೆ ಇರುವ ಈ ಸಮಯದಲ್ಲಿ ಹಳೆಯ ಗೋಧಿ ಅಕ್ಕಿಯಿಂದ ಮಾಡಿದ ಪದಾರ್ಥ ಜೇನುತುಪ್ಪ ತೀ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ಮಾತನಾಡುವ ವಿಷಯ, ಜಲಿಸ್ತಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ಸಮಾಜದ ಎಲ್ಲರ ಸೇವೆಯಲ್ಲಿ SDM ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ವಾಡ, ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಡಾಕ್ಟರ್ ರೋಷನ್ ಆರ್ ಜಾಲಿಸತ್ಕಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುರೇಖ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. SDM ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ರೋಷನ್ ಆರ್ ಜಾಲಿಸತ್ಕಿ, ಹೆಚ್ಚುವರಿ ಪ್ರಾಧ್ಯಾಪಕರು, ಕಿವಿ ಮೂಗು ಗಂಟಲು ವಿಭಾಗ, SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಕೇಳುಗರೆ. ಮೊದಲು ಡಾಕ್ಟರ್ ರೋಷನ್ ಅವರನ್ನ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ JSS ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರಿನಲ್ಲಿ ತಮ್ಮ MBBS ಪದರ ಪದವಿಯನ್ನು BLDE ವೈದ್ಯಕೀಯ ಕಾಲೇಜು ಬಿಜಾಪುರದಲ್ಲಿ ಪಡೆದರು. 2009 SDM ಶಿಕ್ಷಣದಿಂದ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕತ್ತಾರ. ಪ್ರಸ್ತುತ ಇವರು ಹೆಚ್ಚುವರಿ ಪ್ರಾಧ್ಯಾಪಕರಾಗಿ ತಮ್ಮ ಅಲರ್ಜಿ ಕುರಿತಂಗ ಅನೇಕ ವಿಷಯಗಳನ್ನು ತಿಳಿಸ್ತಾರ, ನಾವೆಲ್ಲರೂ ಕೇಳೋಣ. ರೋಗವಾಗಿದ್ದು ಪ್ರಪಂಚದಲ್ಲಿ ಸುಮಾರು ಶೇಕಡ 20-30% ಜನಸಂಖ್ಯೆ ಇದರಿಂದ ಬಳಲುತ್ತಾರೆ. ಇದು ಸಾಕಷ್ಟು ಕೆಲಸದ ವೇಳೆಯ ನಷ್ಟ ಹಾಗೂ ಶಾಲೆಯ ಸಮಯ ಮತ್ತು ಶಾಲೆಯಲ್ಲಿ ಕಲಿಯುವುದರಲ್ಲಿ ಹಿಂದುಳಿಯುವುದು, ಈ ಎಲ್ಲ ತೊಂದರೆಗಳು ಇದನ್ನು ಒಂದು ಜಾಗತಿಕ ಅಥವಾ ವಸ್ತು ಒಗ್ಗದೇ ಇರುವುದನ್ನು ದೇಹ ತೋರಿಸಿಕೊಡುವ ವ್ಯವಸ್ಥೆಗೆ ಎಲರ್ಜಿ ಎನ್ನುವರು. ಈ ಕಣಗಳು ಅಥವಾ ಎಲರ್ಜನ್ ಸಾಮಾನ್ಯವಾಗಿ ಪ್ರೋಟೀನ್ ಆಗಿರುತ್ತದೆ. ಎಲರ್ಜಿ ಇರುವವರಲ್ಲಿ ಸಹ ದೇಹ ವಿಪರೀತದಿಂದ ಪ್ರತಿಕ್ರಿಯಿಸುವುದರಿಂದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಎಲರ್ಜಿಯು ಬೇರೆ ಬೇರೆ ಅಂಗಗಳಲ್ಲಿ ಕಾಣಿಸಿಕೊಂಡಾಗ ಆ ಅಂಗಗಳ ಎಲರ್ಜಿ ಎಂದು ಕರೆಯುತ್ತೇವೆ. ಮೂಗಿನ ಎಲರ್ಜಿಗೆ ಎಲರ್ಜಿಕ್ ರೈನೈಟಿಸ್ ಎಂದು, ಶ್ವಾಸಕೋಶದ ಎಲರ್ಜಿಗೆ ಎಲರ್ಜಿಕ್ ಅಲರ್ಜಿಯು ಅನುವಂಶೀಯವಾಗಿ ತಂದೆ ತಾಯಿಯಿಂದ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕಾಣಿಸಿಕೊಳ್ಳಬಹುದು. ಮನೆಯಲ್ಲಿ ಕಟ್ಟಿಗೆಯ ಒಲೆಯ ಹೊಗೆ, ಡೀಸೆಲ್ ಗಾಳಿಯ ಹೊಗೆ, ಊದುಬತ್ತಿ ಹಾಗೂ ಇವು ಕೂಡ ಎಲರ್ಜಿಕ್ ರೈನೈಟಿಸ್ ಮತ್ತು ಎಲರ್ಜಿಕ್ ಅಸ್ತಮಾಗಳನ್ನು ಉಂಟು ಮಾಡಬಲ್ಲವು ಎಂದು ಬಹಳ ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ವ್ಯಕ್ತಿಗಳಲ್ಲಿ ಯಾವ ತೊಂದರೆಯನ್ನು ಉಂಟು ಮಾಡದಿದ್ದರೂ ಎಲರ್ಜಿ ಪೀಡಿತರಲ್ಲಿ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡಬಲ್ಲದಲ್ಲಿ ಸಾಮಾನ್ಯವಾಗಿ ಪಾರ್ಥಿನಿಯಂ ಗಿಡ, ಜಾಲಿ ಗಿಡ, ಗಾಳಿ ಮರ, ಕಾಡು ಹರವೆ, ನೀಲ್ಗಿರಿ, ತೆಂಗು ಬೆಳೆಯುವಂಥದ್ದು. ಉದಾಹರಣೆಗೆ ವಾಶ್ ಬೇಸಿನ್ ಹತ್ತಿರ, ಬಚ್ಚಲು ಮನೆ ಗೋಡೆ ಮೇಲೆ ಬೆಳೆದಿರಬಹುದು. ಕೀಟಗಳನ್ನು ಕೂದಲು ಅಥವಾ ಅದರ ಜೊಲ್ಲಿನಿಂದ ಕೂಡ ಎಲರ್ಜಿ ಉಂಟಾಗಬಹುದು. ಧೂಳಿನ ಕೀಟ ಅಥವಾ ಡಸ್ಟ್ ಮೈಟ್ ಯೂಶ್ವಲಿ ಮಂಚದಲ್ಲಿ, ಬೆಡ್ಶೀಟ್ಗಳಲ್ಲಿ, ಕರ್ಟನ್ಗಳಲ್ಲಿ ಇರ್ಬೋದು. ಅದರಿಂದ ಕೂಡ ಭಾಳ ಜನರಿಗೆ ಎಲರ್ಜಿ ಇರುತ್ತೆ. ಆಹಾರ ಪದಾರ್ಥಗಳಾದ ಹಾಲು, ಮೊಟ್ಟೆ, ಗೋಧಿಯಿಂದ ಕೂಡ ಈ ರಕ್ತ ಕಣಗಳು ಮಾಸ್ಟ್ ಸೆಲ್ ಎಂಬ ಜೀವಕೋಶದ ಮೇಲೆ ಅಂಟಿಕೊಳ್ಳುತ್ತವೆ. ಈ ವ್ಯಕ್ತಿಗಳು ಪುನಃ ಇದೇ ಎಲರ್ಜನ್ಗಳಿಗೆ ಎದುರಾದಾಗ ಈ ಎಲರ್ಜನ್ಗಳು IgE ರಕ್ತ ಕಣಗಳೊಂದಿಗೆ ಸೇರಿಕೊಂಡು ಮಕೋಸಾದ ಮೇಲೆ ಕೆಲಸ ಆರಂಭಿಸಿ ಮೂಗಿನ ಎಲರ್ಜಿಯ ರೋಗ ಲಕ್ಷಣಗಳನ್ನು ಹೊರಹೊಮ್ಮುತ್ತವೆ. ಈ ರೋಗದ ಲಕ್ಷಣಗಳು ಹೀಗಿವೆ: ಸೀನುವುದು, ಕನಿಷ್ಠವಾಗಿ 5-10 ಬಾರಿಯಾದರೂ ಸೀನು ಬರುವುದು, ತೊರೆಯಾಗುವುದು, ಮೂಗು ಬಾಯಿ ಗಂಟಲು ತುರಿಸುವುದು, ಇದರೊಂದಿಗೆ ಇತರ ಕಿವಿ ತುಂಬಿರುವ ಭಾವನೆ ಸರಿಯಾಗಿ ಕೇಳಿಸದೇ ಇರುವುದು, ಉಸಿರಾಟದ ತೊಂದರೆ ಅಂದರೆ 10% ಧ್ವನಿ ಬದಲಾವಣೆ ಆಗ್ಬೋದು, ಮೂಗಿನಲ್ಲಿ ಪಾಲಿಪ್ ಅಂತ ಗಂಟುಗಳು ಆಗಬಹುದು. ಮೂಗಿನ ಎಲರ್ಜಿಯನ್ನು ಕಂಡುಹಿಡಿಯಲು ಬಹಳ ಪರೀಕ್ಷೆಗಳಲ್ಲಿ ಮುಖ್ಯವಾದವುಗಳು ಅಂದರೆ ಮೂಗಿನ ಎಂಡೋಸ್ಕೋಪಿ, ಸ್ಪೆಸಿಫಿಕ್ IgE ರಕ್ತ ಬ್ಲಡ್ ಟೆಸ್ಟ್. ಮೂಗಿನ ಎಲರ್ಜಿಗೆ ಬಹಳಷ್ಟು ಚಿಕಿತ್ಸಾ ವಿಂಟಮ್ಯಾಟಿಕ್ ಆಗಿರುತ್ತವೆ. ಇವುಗಳಲ್ಲಿ ಪ್ರಾಮುಖ್ಯವಾಗಿ ಆ್ಯಂಟಿಹಿಸ್ಟಮಿನ್ಸ್, ಇವು ಗುಳಿಗೆ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ, ಡಿಕಂಜೆಸ್ಟೆಂಟ್ ಅಂತ ಗುಳಿಗೆ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಉಸಿರಾಡಲಿಕ್ಕೆ ತೊಂದರೆ ಕಡಿಮೆ ಮಾಡುತ್ತೆ. ಇವು ಬಹಳ ಪ್ರಬಲವಾದ ಔಷಧಿಯಾಗಿದ್ದು ಈ ಕಾರ್ಟಿಕೋಸ್ಟೆರಾಯ್ಡ್ಸ್, ಇದರಿಂದ ಅಡ್ಡ ಪರಿಣಾಮಗಳು ಇರುವುದರಿಂದ ಇದು ಬಹಳ ಪ್ರಬಲವಾದ ಔಷಧಿ ಆದರೂ ಕೂಡ ಬಹಳ ದುಬಾರಿಯಾಗಿರುವುದರಿಂದ ಹಾಗೂ ಯುವೆ ಬಳಕೆ ಆಗುವುದಿಲ್ಲ. ಇದರ ಜೊತೆ ಅಲ್ಕಲೈನ್ ನೇಸಲ್ ಡೂಷ್ ಅಥವಾ ಜಲನೇತಿ, ಅದರಲ್ಲಿ ಕೂಡ ಮೂಗಿನ ಮುಖಾಂತರ ಕೊಡಲಾಗುವುದು. ಇಮ್ಯುನೋಥೆರಪಿಯು ರೋಗ ಸ್ವರೂಪವನ್ನು ಬದಲಾವಣೆ ಮಾಡಬೇಕು. 3-5 ವರ್ಷದವರೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ಮೂಗಿನ ಶಸ್ತ್ರಚಿಕಿತ್ಸೆಯಿಂದ ಕೂಡ ಬಳಲುತ್ತಿರುವ ರೋಗಿಗಳು ಈ ಕೆಳಗಿನ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಹೂವಿನ ಅದು ಯಾಕೆಂದರೆ ಆ ಟೈಮಲ್ಲಿ ಪರಾಗ ಸಾಂದ್ರತೆ ಗಾಳಿಯಲ್ಲಿ ಹೆಚ್ಚಿರುತ್ತೆ. ಮನೆಯಲ್ಲಿ ನೆಲವನ್ನು ಗುಡಿಸ್ತಾ ಇರಬಾರ್ದು ಅಂತ. ಸಾಧ್ಯವಾದಲ್ಲಿ ವ್ಯಾಕ್ಯೂಮ್ ಕ್ಲೀನರನ್ನು ಬಳಸುವುದು. ಸಾಧ್ಯವಾದಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಉಣ್ಣೆ ಬಟ್ಟೆಗಳನ್ನು ದಿನ ಒಗೆಯೋಕ್ಕಾಗೋದಿಲ್ಲ. ಗರ್ಭಿಣಿಯರು ಹೆಚ್ಚು ಉಪಯೋಗ ಮಾಡದೇ ಇರುವುದು, ಇನ್ ಕೇಸ್ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ ಕಿಟಕಿ ಮತ್ತು ಬಾಗಿಲು ತೆರೆದು ಮಾಡುವುದು. ಆಹಾರದಲ್ಲಿ ಹೆಚ್ಚು ತರಕಾರಿ ಹಣ್ಣುಗಳನ್ನು ಸೇವಿಸುವುದು ಮತ್ತು ಸಾಕಷ್ಟು ನೀರನ್ನು, ವಾಯು ಮಾಲಿನ್ಯ ಪ್ರದೇಶದಲ್ಲಿ ಮಾಸ್ಕನ್ನು ಧರಿಸುವುದು. ಈ ತೇವಾಂಶ ಹೆಚ್ಚಿರುವ ಕಡೆ ಬೆಳೀತಿರುವ ಅದರ ಎಲರ್ಜಿಗಾಗಿ ಬೆಡ್ಶೀಟು, ತಲೆದಿಂಬ್ ಕವರು, ಕರ್ಟನ್ಸು, ಕಾರ್ಪೆಟ್ಟು ಇದನ್ನೆಲ್ಲ ಬಿಸಿನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬೇಕು. ಹಾಗೂ ಡಸ್ಟ್ ಮೈಟ್ ಪ್ರೂಫ್ ಬೆಡ್ ಕವರ್ಸ್ ಹಾಗೂ ಎಲ್ಲ ಆಹಾರ ಪದಾರ್ಥಗಳನ್ನು ಮುಚ್ಚಿಡಬೇಕು. ಧನ್ಯವಾದಗಳು. ಹಲೋ ಹಲೋ ಹಲೋ ಹೇಳಿ ಹೇಳಿ, ಯಾರು ಮಾತಾಡೋದು? ನಾವು ಇಲ್ಲಿ ಹಾವೇರಿ ಜಿಲ್ಲಾ ಇದ್ದೀವಿ. ಕಿವಿ ಸೋಯೆ ಅನ್ನೋದಕ್ಕೆ ಬಹಳ ಕಾರಣಗಳು ಇರಬಹುದು, ಅದು ಕೆಲವೊಂದ್ಸಲ ಅದ್ರ ಬಗ್ಗೆ ಹೇಳಬಹುದು. ಅದು ಪೂರ ತೋರಿಸಿದ್ರಿ, ನಾವು ಕಿವಿ ಸ್ಕ್ಯಾನಿಂಗ್ ಮಾಡಿದ್ರೆ ಕಡೆ ಮೂಲ್ಯಾಗ ಕಿವಿ ನರದ ವೀಕ್ನೆಸ್ ಇಂದ ಈ ತರ ಗುಯಿ ಅಂದ್ರೆ ಅದನ್ನ ಬರೇ ಗುಳಿಗೆಗಳಿಂದ ಯೂಶ್ವಲಿ ಕಡಿಮೆ ಆಗುದಿಲ್ಲ. ಅವ್ರ ಕಿವಿಗೆ ಮೆಷಿನ್ ಏನೋ ಹಾಕೋಬೇಕಾಗಬಹುದು, ಯಾಕಂದ್ರೆ ಹೊರಗಡೆ ಸಪ್ಲ ಸರಿಯಾಗಿ ಕೇಳಿಸ್ತಿದ್ರೆ ಅವರಿಗೆ ಕಿವಿ ಗುಯಿ ಅನ್ನೋದು ಅಷ್ಟು ಗೊತ್ತಾಗ. ಅಲರ್ಜಿ, ಮೂಗಿನ ಅಲರ್ಜಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿರಲಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹಲೋ, ನಮಸ್ತೆ. ಹಾ, ಯಾರು ಮಾತಾಡುದು? ಕಣ್ಣೆಲ್ಲ ತುರಿಸೋದು, ಮೂಗ್ ತುರಿಸೋದು, ಈ ತರ ಆಗುತ್ತಾ? ಯಾವಾಗ ಒಮ್ಮೆ ಬರುತ್ತೆ? ಉಸಿರಾಡಕ್ ಸರಿ ಇದೆಯಾ? ಉಸಿರಾಡಕ್ ತ್ರಾಸ ಆಗುತ್ತಾ? ಉಸಿರಾಡ್ಲಿಕ್ಕೆ ಹನಿ ಹನಿ ಸುರಿಯುತ್ತೆ. ನಿಮ್ಮ ವಯಸ್ಸು ಎಷ್ಟು? ಬರಬಹುದು, ಆದ್ರೆ ನಿಮ್ಗೆ ಮೂಗ್ ಕಟ್ಟೋದಿಲ್ಲ, ಮೂಗ್ನಲ್ಲಿ ಸೀನು ಬರೋದಿಲ್ಲ, ಮೂಗ್ ತುರಿಸೋದಿಲ್ಲ ಅಂತಂದ್ರೆ ಬೇರೆ ಅಥವಾ ಮೆದುಳಲ್ಲಿ ಪಕ್ಕದಲ್ಲಿ ಒಂದು ನೀರಿರುತ್ತೆ, CSF ಅಂತ, ಕೆಲವೊಮ್ಮೆ ಅದು ಮೂಗಿನಿಂದ ಬರ್ತಾ ಇದೆ ಅಂತ. ಅಂದ್ರೆ ಮೂಗ್ನಲ್ಲಿ ಒಂದು ಎಂಡೋಸ್ಕೋಪಿ ಮಾಡೋದಾಗ್ಲಿ ಅಥವಾ ಸ್ಕ್ಯಾನ್ ಮಾಡಿ ನೋಡಿದ ಮೇಲೆ ಅದು ಹೇಳ್ಬೋದು ಅದು ಯಾಕೆ ಬರ್ತಿದೆ ಅಂತ. ಅದೇ ಅದೇ ನೀರ್ ತರ ಬಮೋಟಾ ರೈನೈಟಿಸ್ ಅಂತ ಹೇಳ್ತವೆ, ಅದರಲ್ಲಿ ಕೂಡ ಬರ್ಬೋದು. ಅಂದ್ರೆ ಮೂಗಿನ ನರದ್ದು ಏರುಪೇರಾಗಿ, ಆದ್ರೆ ನೀವು ಒಂದ್ಸತಿ ಹೋಗಿ ಚೆಕ್ ಮಾಡಿಸ್ಬೇಕಾಗುತ್ತೆ ಕಿವಿ ಮೂಗು ಗಂಟಲು ತಜ್ಞರಿಂದನೆ. ಆಕಾಶವಾಣಿ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ. ಇವತ್ತಿನ ವಿಷಯ ನಿಮ್ಗೆ ಅದ್ರ ಜೊತೆ ಮೂಗು ಸೋರೋದು, ಮೂಗಲ್ಲಿ ನೀರು ತರ ಬರೋದು, ಸೀನ್ ಬರೋದು, ಆ ಥರ ಸ್ವಲ್ಪ ಮೂಗು ಬ್ಲಾಕ್ ನ್ಯಾಗ ಅದಂಗ ಆಕತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಮಧ್ಯದಲ್ಲಿ ಅದು ಕೆಲವೊಬ್ಬರಿಗೆ ಸ್ವಲ್ಪ ಸೊಟ್ಟ ಇರುತ್ತೆ. ಈಗ ಎಲ್ಲರ ಮೂಗು ಕಂಬಿನೂ ಸ್ವಲ್ಪ ಸೊಟ್ಟ ಪಟ್ಟ ಇರುತ್ತೆ, ಸೈನಸೈಟಿಸ್ ಅಂತ ಆಗಿರ್ಬೋದು, ಇಲ್ಲಾಂದ್ರೆ ಒಳಗಡೆನ ಗಂಟು ಆಗಿರ್ಬೋದು. ಸೊ ಇದೆಲ್ಲ ಕಾರಣದಿಂದ ಕೂಡ ಮೂಗು ಕಟ್ಬೋದು, ಅಥವಾ ಪಾಲಿಪ್ ಅಂತ ಹೇಳ್ತಾರೆ ಅದರಿಂದ ಕೂಡ. ಎಣ್ಣೆ ಪಣ್ಣಿ ಸ್ವಲ್ಪ ಹಂಗ ಸ್ವಲ್ಪ ಜಸ್ಟ್ ಹಂಗ ಅದಕ್ಕೆ ಎಣ್ಣೆ ಪಣ್ಣಿ ಇದ್ರೆ ಹೇಳಿದ್ರೆ ಚಲೋ. ಹಾಗಾದ್ರೆ ತೋರಿಸ್ರಿ ಅವರು ಯಾವ ಕಾರಣದಿಂದ ಈ ತರ ಆಗ್ತಿದೆ ಅಂತ ನೋಡಿದ್ಮೇಲೆ ಅದಕ್ಕೆ ತಕ್ಕಂಗೆ ಬರ್ಕೊಡ್ತಾರೆ ಎಣ್ಣೆ ಆಗ್ಬೋದು ಅಥವಾ ನಿಮ್ಗೆ ಬೇರೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ರೇಡಿಯೋ ಸ್ವಲ್ಪ ದೂರ ಇಡಿ, ಯಾರು ಮಾತಾಡೋದು? ಹೇಳ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳಿಗೆ 50 ವರ್ಷ ಈಗ. ಸಂಜೆನೆ ಇದು ಬ್ಯಾಸಿ ಟೈಮಲ್ಲಿ ಇರಲ್ರಿ. ಆದ್ರೆ ಇಡೀ ವರ್ಷ ಇರುತ್ತೋ ಅಥವಾ ಕೆಲವು ತಿಂಗಳುಗಳಷ್ಟೇ ಇರುತ್ತೋ? ಇಡೀ ವರ್ಷ ಇರುತ್ತೋ ಈ ತರ ಇಡೀ ಒಳಗಡೆ ಪದರಲ್ಲಿ ಒಂದು ಸಣ್ಣ ಚುಚ್ಚಿಬಿಟ್ಟು ಯಾವ್ದಾದ್ರು ಎಲರ್ಜಿ ಇದೆ ಅಂತ ಚೆಕ್ ಮಾಡ್ಬೋದು. ಆದ್ರೆ ನೀವು ಹೇಳಿರೋ ಪ್ರಕಾರ ಅಂದ್ರೆ ಬೆಳಿಗ್ಗೆ ನಾ ಏನು ಹೇಳಿದೆ ಅದು ಇರ್ಬೋದು, ಯಾಕಂದ್ರೆ ಅದು ಭಾರತದಲ್ಲಿ ಅತಿ ಕಾಮನ್ ಆಗಿರೋ ಡಸ್ಟ್ ಮೈಟೆ, ಅದರಿಂದನೇ ಎಲರ್ಜಿ ಎಲ್ಲರಿಗೆ ಭಾಳ ಜನರಿಗೆ ಇರುತ್ತೆ, ಅದರಿಂದ ಇರ್ಬೋದು. ಸೊ ನೀವು ಏನು ಮಾಡ್ಬೋದು ಅಂತಂದ್ರೆ ನಿಮ್ಮ ಮನೆ ಬೆಡ್ಶೀಟು, ಅವ್ರು ಮಲ್ಗೋ ಬೆಡ್ಶೀಟು, ಅವರು ಮಲ್ಕೊಳ್ಳೋ ಗಾದಿಯನ್ನು ಕೂಡ ಅವಾಗವಾಗ ಬಿಸಿಲಲ್ಲಿ ಹಾಕ್ಬೋದು ನೀವು. ಆದರೆ ಇದೆಲ್ಲ ಮಾಡಿದ್ಮೇಲೆ ಕಟ್ಕೋಬೇಕು. ಆಮೇಲೆ ನೆಲನ ಒರೆಸ್ಬೇಕು, ಯಾಕಂದರೆ ಧೂಳು ನೆಲದ ಮೇಲೆ ಹತ್ಕೋಬೇಕು, ಗಾಳಿಲಿ ತೇಲ್ತಾ ಇರಬಾರ್ದು ಅಂತ. ಇನ್ನೊಂದು, ಅವ್ರು ಮಲ್ಕೊಳ್ಳೋ ತಲ್ದೀಮ್ ಕವರು, ಬೆಡ್ಶೀಟು ಅದೆಲ್ಲ ಏನಿರುತ್ತಲ್ಲ ಅದನ್ನು ಪದೇ ಪದೇ ವಾಶ್, ಉಣ್ಣೇದು ಇರಬಾರ್ದು, ಉಲನ್ ಇರಬಾರ್ದು, ಅದೆಲ್ಲ ಕಾಟನ್ದೇ ಇರಬೇಕು, ಚಾದರ ಎಲ್ಲ, ಅಂದರೆ ಅದು ಪದೇ ಪದೇ ತೊಳಿಬೋದು. ಮನೆಯಲ್ಲಿ ಕರ್ಟನ್, ನಾನು ಗೋಕರ್ಣ ಪಾಟೀಲ್ ಅಂತ ಮಾತಾಡಿದ್ರು ಮೇಡಮ್. ಹೇಳ್ರಿ ಪಾಟೀಲ್ ರೀ, ಪ್ರಶ್ನೆ ಕೇಳಿ ಮೇಡಮ್. ನಮಸ್ಕಾರ ಡಾಕ್ಟರ್, ಒಳ್ಳೆದ ಅದ ರೀ. ಮೂಗು ಎಲ್ಲ ಏಕದಮ್ ಪೂರ ಡ್ರೈ ಆಗಿ ಉಸಾಡ್ ತೊಂದ್ರೆ ಆಗತ್ತರ. ಉಗುಳ್ಕೊಂಡ್ರೆ ಒಂದ್ ಸ್ವಲ್ಪ ಸರಳತೆ ಬರುತ್ತೆ. ಓಕೆ, ಅದಕ್ಕೆ ಇಮಿಡಿಯೇಟ್ ಆಗಿ ಅಂತ ರಾತ್ರಿ 1-2 ಗಂಟೆಗೆ ಅದಾಗ ಮಾಡಿ ನೋಡ್ಬೇಕಾಗುತ್ತೆ. ಆದ್ರೆ ನಿಮ್ಗೆ ಬಹಳ ಮೂಗ್ ಡ್ರೈ ಆಗುತ್ತೆ, ಬಾಯಿಲೆಲ್ಲ ಡ್ರೈ ಆಗುತ್ತೆ ಅಂದ್ರೆ ನೀವು ಬಿಸಿನೈತಿ ಅಂತಂದ್ರೆ ಖುದ್ ಸಾರಿಸಿರೋ ನೀರನ್ನ 250 ml ನೀರ್ಗೆ ಒಂದ್ ಮೂಗನ್ನು ಹಸಿ ಇಡುತ್ತೆ, ಇದು ಮಾಡಬಹುದು. ಆಮೇಲೆ ಕೆಲವು ನೇಸಲ್ ಸ್ಪ್ರೇಗಳು ಮತ್ತೆ ಇದು ಕೂಡ ಇದಾವೆ, ಅದು ನೀವು ಒಂದು ಸ್ಪ್ರೇ ಕೊಟ್ಟಿರ್ತೀರಾ? ಬಟ್ ಅದೇನು ಟೈಮಿಂಗ್, 1-2 ಸೆಕೆಂಡ್ ಅಥವಾ 1 ನಿಮಿಷ ಸರ್? ಅದೇ ಕೂಡ ಮಾತು ಹಾಕೊಂಡೇ ಆಡುತ್ತೆ ಸರ್ ಅದು. ಅಲ್ಲ, ಮಾಮೂಲಿ ಅದರಲ್ಲಿ ಒಂದು ಡಿಕಂಜೆಸ್ಟೆಂಟ್ ನೇಸಲ್ ಡ್ರಾಪ್ಸ್ ಅಂತ ಬರುತ್ತೆ ರೀ, ಅದು ಯೂಶಲಿ ಮೂಗು ಕಟ್ಟೋದರೆ ಇದೆ ಅಂತಂದ್ರೆ ನಾ ಹೇಳ್ದಂಗೆ ರಾತ್ರಿ ಮಲ್ಗೋಕ್ಕಿಂತ ಮೊದಲು ಬಿಸಿನೀರು ಉಗ ತಗೊಳ್ಳೋದು ಅಥವಾ ಈ ಜಲ್ನೇತಿ ಅಂತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ನೀವು ಇದ್ರೆ ನೀವು ಒಂದ್ಸತಿ ಒಂದು ಕಿವಿ ಮೂಗು ಗಂಟಲು ತಜ್ಞರಿಗೆ ತೋರಿಸ್ಬಿಡಿ. ನಾವು ಬೆಳಗಾವಿಯಿಂದ ಶಂಕರ್ ತಾರಾಪುರ ಅಂತ ಮಾತಾಡಿದ್ರು ಮೇಡಮ್. ಹೇಳ್ರಿ ಶಂಕರ್, ಪ್ರಶ್ನೆ ಕೇಳಿ. ಉಸಿರಾಟ ಆಗ್ಬೇಕು ಅಥವಾ ಒಂದು ಆದ್ರೆ ನಡೀತದ ಅಂತ ಹೇಳಿ ಒಂದು ಸಣ್ಣ ಪ್ರಶ್ನೆ ರೀ ಮೇಡಮ್. ಈ ಕೆಲವೊಬ್ಬರಿಗೆ ಒಂದ್ ಸೈಡ್ ನಾಸ್ಟಿಲ್ಸ್ ಬ್ಲಾಕ್ ಆಗಿರ್ತದ, ಆ ಬ್ಲಾಕ್ ಆದ ಹಾಗೆ ಅವ್ರು ಉಸಿರಾಟ ಮಾಡಿದ್ರೆ ಅದು ಆರೋಗ್ಯದ ಮೇಲೆ ಏನು ಮಾಡುವಾಗ ಒಂದ್ ಕಡೆ ಸ್ವಲ್ಪ ಬಂದ್ ಆಗೋದು, ಒಂದ್ ಕಡೆ ಸ್ವಲ್ಪ 4 ತಾಸು ಬಿಟ್ಟು ಇನ್ನೊಂದ್ ಕಡೆ ಬಂದ್ ಆಗೋದು, ಅದು ನಾರ್ಮಲಿ ನಡೀತಾನೆ ಇರುತ್ತೆ. ಮೊದಲೇ ಮೂಗಿನಲ್ಲಿ ಜಾಗ ಕಡಿಮೆ ಇರುತ್ತೆ, ಈ ನೇಸಲ್ ಸೈಕಲ್ ಆಗುವಾಗ ಅದು ಒಳಗಡೆ ಇನ್ನೂ ಸ್ವಲ್ಪ ನ್ಯಾರೋ ಆಗಿಬಿಡುತ್ತೆ, ಅದರಿಂದ ಅವರಿಗೆ ಉಸಾಕ್ ತೊಂದರೆನೇ ಆಗೋದಿಲ್ಲ, ಅವರಿಗೆ ಬಾಯಿ ತೆರೆದು ಉಸಿರಾಡೋದಿಲ್ಲ, ರಾತ್ರಿ ಉಸಿರಾಡಕ್ಕಾಗದೆ ಹೇಳೋದು ಆ ತರ ಏನು ಆಗದೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬರೇ ಮಾತ್ರ ಅವ್ರು ಉಸಿರಾಟ ಮಾಡ್ತಾರೆ ಈಗ, ಅದಕ್ಕೆ ಏನು ಚಿಕಿತ್ಸೆ ಮಾಡಬೇಕು ಹಾಗೆ ಬಿಡಬೇಕು ಅಂದ್ರೆ ಅವ್ರಿಗೆ ನಂಗೆ ತೊಂದರೆ ಆದಾಗ ಅನಿಸ್ತಾನೆ ಇಲ್ಲ, ಮಲ್ಕೊಂಡಾಗ ಬಾಯಿ ತೆರೆಯಲ್ಲ, ನಾನು ಬಾಯಿ ಒಣಗೋದಿಲ್ಲ, ರಾತ್ರಿ ಎಚ್ಚರ ಆಗೋದಿಲ್ಲ, ನಿದ್ದೆಗೆ ಮಾಡಬೇಕು. ಆದರೆ ಇದು ಅವ್ರಿಗೆ ಉಸಿರಾಟದ ಬಗ್ಗೆ. ಆದರೆ ಬೇರೆ ಏನಾದರೂ ಸಮಸ್ಯೆ ಇತ್ತಂದರೆ, ಅಂದರೆ ಅವ್ರಿಗೆ ಒಂದು ಕಡೆ ಮುಖ ನೋವಾಗ್ಬೋದು ಅಥವಾ ಮುಗಿನ ರಕ್ತ ಬರೋದು, ಈ ಥರ ಏನಾದ್ರು ಇದ್ದರೆ ಚೆಕ್ ಮಾಡಿ ನೋಡಬೇಕಾಗುತ್ತೆ, ಯಾಕೆ ಅವ್ರಿಗೆ ಒಂದೇ ಕಡೆ ಉಸಿರಾಡೋಕ್ಕಾಗ್ತಿಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ ಚೆಕ್ ಮಾಡಿಸಿದ ಮೇಲೆ, ಚೆಕ್ ಮಾಡಿದಾಗ ಏನು ತೊಂದರೆ ಇಲ್ಲ ಅಂತಂದರೆ ನೀವು ಅವ್ರಿಗೆ ಅವ್ರಿಗೂ ತೊಂದರೆ ಇಲ್ಲ ಬಿಟ್ಬಿಡ್ಬೋದು. ಅದು ಈಗ ಮತ್ತೆ ಅಲ್ಲಿ ಒಂದು ಚರ್ಬಿ ಅಂತಾರಲ್ಲ ಸರ್, ಮಾಂಸ ಬೆಳೆದದ ಮತ್ತೆ ಅಲ್ಲಿ ಮಾಂಸ ಅದು ಲೆಫ್ಟ್ ಸೈಡ್ ಇರುತ್ತೆ, ಪ್ರೊಜೆಕ್ಷನ್ ಇರುತ್ತೆ ಮೂಗಿನಲ್ಲಿ, ಅದು ಸ್ವಲ್ಪ ದಪ್ಪಗಾಗುತ್ತೆ, ಅದಕ್ಕೇನೆ ಮಾಂಸ ಬೆಳೆದಿದ್ದೆ ಅಂತ ಹೇಳ್ತಾರೆ. ನೋಡ್ಬೇಕ್ರಿ ಫಸ್ಟ್ ಯಾಕಾಗಿದೆ ಅಂತ. ಅದು ಇನ್ ಕೇಸ್ ಬಾಳನೇ ದೊಡ್ಡದಾಗಿದೆ, ಅವ್ರಿಗೆ ನಿಜವಾಗಿ ಉಸಿರಾಡಕ್ ತ್ರಾಸ ಆಗ್ತಿದೆ ಅಂದ್ರೆ ಅದನ್ನ ಸೈಜ್ ಸಣ್ಣ ಒಂದ್ಸರ್ತಿ ಆಪರೇಟ್ ಮಾಡಿರ್ತೀರಿ, ಆಪರೇಷನ್ ಆಗಿರತ್ತೆ, ಮತ್ತೆ ಮಾಂಸ ಬೆಳೆದು ಮತ್ತೆ ಆಪರೇಷನ್ ಮಾಡೋದ್ರಿಂದ ತೊಂದರೆ ಏನಾಗಲ್ವಾ? ಇರೋದ್ರಿಂದ ಆಪರೇಷನ್ ಯಾಕೆ ಮಾಡೋದಂದ್ರೆ ಅವ್ರಿಗೆ ಉಸಿರಾಡಕ್ಕಾಗ್ಲಿ, ಎರಡನೇದು ಅದು ಮೂಗಿನಲ್ಲಿ ಔಷಧಿ ಹಾಕಿದಾಗ ಎಲ್ಲ ಕಡಕ್ಕೆ ಆಗೋದಿಲ್ಲ, ಮೂಗು ಅಷ್ಟು ಕಟ್ತಾ ಇದೆ, ಬಾಯಿಂದನೇ ಉಸಿರಾಡ್ಬೇಕಂತ ಭಾಳ ತ್ರಾಸಾದಾಗ ಮತ್ತೆ ಆಪರೇಷನ್ ಮಾಡಬೇಕಾಗುತ್ತೆ. ಆದರೆ ಯಾವಾಗಲೂ ಮಾಡಬೇಕಾಗೋದಿಲ್ಲ, ಮಾಮೂಲಿ ಮೂಗಿನ ಕಂಬಿ ಡೊಂಕಿತ್ತು ಆ ಟೈಮಲ್ಲೆಲ್ಲ ಮತ್ತೆ ಪದೇ ಪದೇ ಮಾಡ್ಬೇಕಂತ ಇರೋದಿಲ್ಲ, ಒಂದ್ಸತಿ ಮಾಡಿ. ಗದಗ ಜಿಲ್ಲೆ ಒತ್ತಡಿಯಿಂದ ಸರ್ ಹೇಳಿ. ನಮಗೆ ಇದು ಸುದ್ದಿ ಆಗ್ತದೆ ಅದಕ್ಕೆ ಸರ್. ಏನಾಗುತ್ತೆ ಅದರಿಂದ ನಿಮಗೆ ತೊಂದರೆ ಅಂದ್ರೆ ಏನಾಗುತ್ತೆ? ನಮಗೆ ಏನಿಲ್ಲ ರೀ, ಕೆಮ್ಮು ಬರ್ತದ ಬರೇ. ಕೆಮ್ಮ ಬರುತ್ತೆ, ಅದು ಕೆಲವು ಬರೀ ಅದರಿಂದನೇ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲರಿ, ಯಾಕಂದ್ರೆ ಅದು ಕಿರುನಾಳಿಗೆ ಅಷ್ಟು ಉದ್ದಾದ್ರೆ ನಿಮಗೆ ಅದು ಭಾಳ ತೊಂದರೆ ಆದರೆ ಅದನ್ನು ಸ್ವಲ್ಪ ಚಿಕ್ಕದು ಮಾಡ್ಬೋದು, ಭಾಳನೇ ಅಲ್ಲ ಸ್ವಲ್ಪ ಚಿಕ್ಕದು ಮಾಡ್ಬೋದು, ನಿಮ್ಗೆ ಭಾಳ ತೊಂದರೆ ಕೊಡುತ್ತೆ. ಅದರಲ್ಲಿ ಇಳಿದು ಹೊಟ್ಟೆಗೆ ಹೋಗ್ತಿರುತ್ತೆ ಕೆಲವೊಂದ್ಸಲ, ಅದು ಮೂಗಿನಿಂದ ಹಿಂದೆ ಹೋಗ್ತಿರೋದು ನಿಮ್ಮದು ಉಸಿರಾಡ್ತಿರ್ಬೋದು, ಬಟ್ ಅದರಿಂದನೇ ಕೆಮ್ಮ ಬರ್ತಿರಲ್ಲ ಮಾಮೂಲಿಯಾಗಿ, ಬಟ್ ನಿಮಗೆ ಭಾಳನೇ ಕೆಮ್ಮ ಬರ್ತಿದೆ, ಭಾಳ ಗೊರಕೆ ಹೊಡಿತೀರಿ ರಾತ್ರಿ, ಅದು ಸೈಜ್ ಸಣ್ಣದು ಮಾಡ್ಬೋದು. ಹಲೋ, ನನ್ನ ಪ್ರಶ್ನೆ ಏನಂದ್ರೆ ರೀ, ಯೋಗಾಸನದ ಒಂದು ಭಾಗವಾದಂತ ಪ್ರಾಣಾಯಾಮದಿಂದ ಉಸಿರಾಟದ ತೊಂದರೆಯನ್ನ ಬಗೆಹರಿಸಬಹುದು ಅಂತ ನನ್ನ ಒಂದು ಪ್ರಶ್ನೆ ಸರ್. ಅಂದ್ರೆ ಈಗ ನೋಡಿ, ಪ್ರಾಣಾಯಾಮ ಯೋಗದಿಂದ ಆಗಿದೆ, ಆ ಪ್ರಾಣಾಯಾಮ ಮತ್ತೆ ಯೋಗ ದಿನ ಮಾಡೋದ್ರಿಂದ ಅಸ್ತಮಾ ಇಂಪ್ರೂವ್ಮೆಂಟ್ ಆಗಿದೆ. ಈ ಇದಂದ್ರೆ ಅವರಿಗೆ ಭಾಳ ಇಂಪ್ರೂವ್ಮೆಂಟ್ ಆಗದೇ ಇರ್ಬೋದು, ಯಾಕಂದರೆ ಉಸಿರಾಡಲಿಕ್ಕೆ ಅವರಿಗೆ ಒಂದು ಕಡೆ ಭಾಳ ಬಂದಾಗಿರುವಾಗ ಅವರಿಗೆ ಪ್ರಾಣಾಯಾಮ ಮಾಡುವಾಗ ನೀವೇನು ಅನುಲೋಮ ವಿಲೋಮ ಮಾಡ್ತೀರಿ, ಆ ಟೈಮಲ್ಲಿ ಅದು ಉಸಿರು ಒಳಗೆ ತೊಗೊಳಿಕ್ಕೇ ಕ್ಲಿಯರ್ ಇರುತ್ತೆ ಅದರಲ್ಲಿ ಮೂಗಿನಲ್ಲಿ, ಆ ಟೈಮಲ್ಲಿ ಅಂಥವರಲ್ಲಿ ಈ ಪ್ರಾಣಾಯಾಮ ಭಾಳ ಉಪಯೋಗ ಆಗುತ್ತೆ. ಅವರಲ್ಲಿ ಈ ನರಗಳ ಏನು ದೌರ್ಬಲ್ಯ ಇಂಪ್ರೂವ್ಮೆಂಟ್ ಮಾಡುತ್ತೆ, ಹಾಗೆ ಅದು ಉಸಿರಾಡ. ಸೊ ಅದೇ ಥರದಲ್ಲಿ ಯೋಗ ಮಾಡೋದಾಗಲಿ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ಮೂಗು ಓಪನ್ ಆಗುತ್ತೆ, ಆದರೆ ಕೆಲವು ಅದರಿಂದ. ಸರ್ ಇನ್ನೊಂದು ಪ್ರಶ್ನೆ ರೀ, ಸರ್ ಏನಂದ್ರೆ ನಮ್ಮ ಜೀವನದ ಉಸಿರಾಟದ ತೊಂದರೆನ ಮುಂಜಾಗ್ರತೆ ಕ್ರಮ ಏನ್ ತಗೋಬಹುದ್ರಿ ಸರ್? ಅಂದ್ರೆ ಯಾವ ಕಾರಣದಿಂದ ಬರ್ತಿದೆ ಅಂತ, ಮೂಗು ಒಂದು ಅಂಗ ಈ ಉಸಿರಾಟದ ನಳಿಕೆದು, ಹಾಗೆ ನಿಯಮಿತ ಆಹಾರ ಮಾಡೋದು, ಆಹಾರ ತಗೊಳ್ಳೋದು, ಕರೆಕ್ಟ್ ಆಗಿ ಎಕ್ಸಸೈಸ್ ಮಾಡೋದು, ದಿನ ಎಕ್ಸಸೈಸ್ ಮಾಡೋದು, ಹೆಲ್ದಿ ಆಗಿದ್ಬಿಟ್ಟು ಆ ಮೂಗಿನಲ್ಲಿ ಏನೋ ತೊಂದರೆ ಇತ್ತು ಅದರಿಂದ ನಿಮ್ಗೆ ಉಸಿರಾಡಕ್ ಆಗ್ತಿಲ್ಲ, ಇದೆಲ್ಲ ನೀವು ಎಕ್ಸಸೈಸ್ ಮಾಡಿದ್ಮೇಲೆ ಕೂಡ ಏನು ಇಂಪ್ರೂವ್ಮೆಂಟ್ ಆಗದೇ ಇದ್ರೆ ಅದನ್ನ ಹೃದಯದ ಕಾರಣದಿಂದ ಇರುತ್ತೆ. ಸೊ ಅವರು ವೈದ್ಯರನ್ನ ಭೇಟಿಯಾಗಿ ಮಾಡೋದು ಬೆಟರ್. ಸ್ನೇಹಿತರೆ, ಸಾಕಷ್ಟು ಕರೆಗಳು ಬಂತು ಶುಕ್ರವಾರದಂದು ಎಚ್ ಡಿ ಎಂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836, ವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 247 7. ಈ ವಾರದ ಪ್ರಶ್ನೆಯನ್ನ ಬರ್ಕೊಳ್ರಿ, ಅಲರ್ಜಿ ರೋಗ ಸ್ವರೂಪವನ್ನು ಬದಲಿಸಬಹುದಾದ ಪ್ರಶ್ನೆ ಮತ್ತೊಮ್ಮೆ, ಅಲರ್ಜಿ ರೋಗ ಸ್ವರೂಪ ಚಿಕಿತ್ಸಾ ವಿಧಾನ ಯಾವುದು? ಉತ್ತರಗಳನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜ್. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ. ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು 8 ಕೇಳಿದ ಪ್ರಶ್ನೆ, ನಿರಂತರವಾಗಿ ಹೊಟ್ಟೆ ಬಾವು ಬರುತ್ತಿದ್ದರೆ, ಕಿಡ್ನಿ ಮತ್ತು ಮೆದುಳಿನ ವೈಫಲ್ಯ ಇದ್ದರೆ, ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗಳಿಸಿದವರು ಶ್ರೀಮತಿ ಸುಮಿತ್ರಾ ಯ ಗದಾಡಿ, ಪೋಸ್ಟ್ ನಾಗನೂರು, ತಾಲೂಕು ಗೋಕಾಕ್, ಜಿಲ್ಲಾ ಬೆಳಗಾವಿ 591224. ಮುಂದಿನ ವಾರದ ವಿಷಯ, ತುರ್ತು ಚಿಕಿತ್ಸೆಯಲ್ಲಿ ರೋಗಿಗಳ ನಿರ್ವಹಣೆ. ಈ ಕುರಿತು ಡಾಕ್ಟರ್ ಅಮಿತ್ ಕುಮಾರ್ ಅವರು. ಇಂದಿನ ಆರೋಗ್ಯ ಸಂವಾದದಲ್ಲಿ ಮೂಗಿನ ಅಲರ್ಜಿ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೀರು ಹಾಗೂ ಎಸ್ಎಸ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಶಸ್ತ್ರಚಿಕಿತ್ಸಾ ವಿಭಾಗ, ನರರೋಗ ಚಿಕಿತ್ಸಾ ವಿಭಾಗ, ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ, ಮುಂದುವರೆದ ಮುಖಾಂಗ ಚಿಕಿತ್ಸಾ ವಿಭಾಗ, ಜೀರ್ಣಾಂಗ ಚಿಕಿತ್ಸಾ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ, ಅರ್ಬುದ ರೋಗ ಚಿಕಿತ್ಸಾ ವಿಭಾಗ, ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಈಗ ಪೇಟೆ ಧಾರಣೆ, ಕಡಲೆಕಾಳು, ಜವಾರಿ ಕಡಲೆಕಾಳು,